ಸೇವಿತಂ ಕಪೀತ ಶಂಭೋಬಲ ಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣ ನಮಃ ವಿಘ್ನೇಶ್ವರಿ ಪಾದ ಪಂಕಜ ಪ್ರಾಣ ಮಾಡು, ಮಾಡದಿದ್ದರೆ ನಿನ್ನ ಪರಿಣಾಮವೇ ನಟ್ಟಿಗಾಗಲಿಕ್ಕಿಲ್ಲ.

ಇನ್ನೂ ಸಣ್ಣವನು, ಹುಟ್ಟಿ ಬಂದು ಒಂದು ತಾಸು ಸಾಗಿಲ್ಲ, ಎಣ್ಣೆ ಬೆಣ್ಣೆ ಕಂಡಿಲ್ಲ. ಸಣ್ಣ ಬಾಲಕನಾದ ನಿನಗೆ ಸಂಗ್ರಾಮದ ಸುದ್ದಿ ಯಾಕೆ ಬೇಕಾಗುತ್ತಿರುವುದು? ದೇವರ ದಯದಿಂದ ಬೆಳೆದು ದೊಡ್ಡವನಾಗು. ಆಮೇಲೆ ನಿನ್ನ ಕುಲಕ್ಕೆ ಕಲಕ್ಕ ಹತ್ತದಂತೆ ನಿನ್ನ ವೈರಿಗಳು ಕೂಡ ಕಲಿತದಿನಿಂದ ಕಾದುವೆಯಂತೆ. ಮಗನೇ ಸರ್ವತ ಹೋಗಬೇಡ. ತಾಯಿ ಹೇಳುವಂತವಳಾಗು. ಹುಡುಗಾಟಿಕೆ ಬಿಟ್ಟು ಹಬ್ಬರಿಸಿ ಅರ್ಭರಿಸುತ್ತಿರುವ ಗುಬ್ಬಿ ಹೆಬ್ಬು ನಿಮ್ಮನೆ ಕಳೆದಂತೆ ಆದ್ರೆ ನಿಬ್ಬರ ಬಾಯಿಗೆ ತುತ್ತಾಗುವಂತೆ ನನ್ನ ಕೈಕತ್ತಿಗೆ ತುತ್ತಾಗಬೇಡ. ಎಳೆಯ ಕಳಲಾದ ನಿನ್ನ ತೊಳೆದುಕೊಳ್ಳುವುದು ನನಗೆ ಒಂದು ಗಳಗಿಸ ಹತ್ತುವುದಿಲ್ಲ. ಸೊಮ್ಮನೆ ದಾರಿಯನ್ನು ಬಿಡುವೆವು ಅಥವಾ ಪ್ರಾಣವನ್ನು ಕೊಡುವ ಬೇಗನೆ ಹೇಳು. ಎಲೆ ದಿಕ್ಕೇಡವರ ಕಸ ಸಿಂಹದ ಮರಿವು ಸಣ್ಣದಾದ್ರೆ ಭ್ರಷ್ಟ ರಕ್ಕಸರೆಂಬ ಘಟ್ಟಕ್ಕೆ ಬೇಗ ಸುರಪನಾದ ದಟ್ಟ ಭೀಮನ ಹೊಟ್ಟಿಂದ ಹುಟ್ಟಿದ ನಾನು ಪೊಟ್ಟ ಪಾರಕರಿಂದ ಮುಗಿದಿರುವ ಮೂರ್ಖ. ಅಯ್ಯೋ ದುಷ್ಟನಾದ ನಿನ್ನನ್ನು ಎನ್ನ ಮುಟ್ಟಿಲ್ಲಿರುವ ಗಜದಿಂದ ಕೊಟ್ಟಿ ಯಮಸುಂದರಿ ಕೆಟ್ಟು ಬಿಡ್ತೇನೆ. ಅಯ್ಯೋ ಹಲ್ಲ ಹಲ್ಲ ನೀನು ಆ ನನ್ನ ಕಳವರಿಗಾದ ಭೀಮನೆಂಬ ಸಣ್ಣನ ಮಗನೇ ಎಲ್ಲಿರುವನು ಆ ಸೊಕ್ಕಿನ ಭೀಮನು ಎಲ್ಲಿರುವನು? ಏನನ್ನ ಸಿಟ್ಟಿನ ಬರದಲ್ಲಿ ಆ ಸೊಕ್ಕಿನ ಭೀಮನು ಸಿಕ್ಕರೆ ಅವನ ಪೈಕೆಲಬಗಳನ್ನು ಕರ್ ಕರಣೆ ಮರಿದು ಅವನ ಗಂಟಲ ರಕ್ತವನ್ನು ಗಟ್ಟಿಗಟ್ಟಲೆ ಕೊಡದು ಬಿಡುತ್ತೇನೆ. ಹಲ್ ಹಲಲ ಎಳೈ ಮಹಾಂದ ರಕ್ಕಸ ಮನಸ್ಸಿಗೆ ಬಂದಂತೆ ಮಾತನಾಡುವೆಯ ಮೂರ್ಖ. ನಾನು ಸಂಡನು ಏನು ನೀನು ಸಂಡನು? ಎಲೈ ಗಂಡುಗಲಿಯೋಳು ಪಾದಿಯಲ್ಲಿ ಕಂಡ ಕಂಡ ಹಾಗೆ ಬಗಳುವ ರಕ್ಕಸ ಎದೆಗೊಟ್ಟು ನಿಲ್ಲು. ನಾನು ಸಂಡನು ಏನು ದೈತ್ಯರ ಕುಲಕ್ಕೆ ಗಂಡನು ತೋರಿಸುವೆನು. ಕ್ಷುಲ್ಲನಾದ ನಿನ್ನನ್ನು ಈ ಕ್ಷಣವೇ ಅಡಗಿಸಿ ಬಿಡುತ್ತೇನೆ. ಹೇಳು, ಮಲ್ಲ ಯುದ್ಧವನ್ನು ಮಾಡುವೆಯೋ ಇಲ್ಲವೇ ಬಿಲ್ಲು ಯುದ್ಧವನ್ನು ಮಾಡುವೆಯೋ? ಬೇಗನೆ ಹೇಳು. ರಕ್ಕಸನ್ನು ಕೇಳಿದರೆ ಅಷ್ಟಕ್ಕೆ ಪಾಲಕರು ದಿಕ್ಕಟ್ಟು ಓಡುತ್ತಿರಲು ಹೆದರುವ ಹೇಳಿ ಮಾಡುವರು ನಮಗೆ ಈಡಾಗಿಲ್ಲವರೇ. ಮಲ್ಲದ ರಕ್ಕಸರ ಸಲ್ಲನ್ನು ಕೇಳಿ ಚೊಲ್ಲ ಮಾಡುವ ಮಲ್ಲ ಯುದ್ಧಕ್ಕೆ ಮಲ್ಲ ತಿಳಿತಿದ್ದೇನೆ ಕಲತನದಿಂದ ಕಾಣುವಂತವನಾಗು. ಎಲೈ ರಕ್ಕಸ ಮಲ್ಲ ಯುದ್ಧವನ್ನು ಮಾಡುವೆಯೋ? ಹೌದು, ಹಾಗಿದ್ರೆ ಮಲ್ಲ ಯುದ್ಧಕ್ಕೆ ಎದುರಾಗುವಂತವನಾಗು. Yeah. ಇದುವರೆಗೆ ಭೀಮಶಂಬರಾಸುರರ ಯುದ್ಧ ಸನ್ನಿವೇಶ ದೊಡ್ಡಾಟ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮುಮ್ಮಿಗಟ್ಟಿಯ ಗುರಪ್ಪ ಬಸವಂತಪ್ಪ ಕೋಮಾರ್ ಹಾಗೂ ಸಂಗಡಿಗರು. ಇನ್ನು ನಾಳೆಯ ಕೃಷಿರಂಗದಲ್ಲಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ. ವಿಷಯ ನನ್ನ ಕನಸಿನ ಭಾರತ. ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಕೃಷಿರಂಗ ಪ್ರಸಾರವಾಯಿತು.